ದೂತೆ, ಪ್ರಪಂಚ ಮಾಡಿದವ್ರಿಗೆಲ್ಲರಿಗೂ ಸುಖ ಆಗಿತ್ತು ಅಂತ ಹೇಳ್ತಾರೆ ನೀವು? ಈಗ ಬಣ್ಣ ಚರ್ಮಿ ಹೆಣ್ಣಿಗಾಗಿ ಕಾಮಿದ್ದ ಏನು ಮಾಡಿದಮ್ಮ? ಕುಲ ಕೆಡಿಸ್ಕೊಂಡ, ಹಣ ಕೆಡಿಸ್ಕೊಂಡ, ಪತ್ತ ಕೆಡಿಸ್ಕೊಂಡ, ಕಡಿಕಾಲಿಕೆಯಲ್ಲಿ ಬಿದ್ದ ಸತ್ತಮ್ಮ? ಒಂದು ಧರ್ಮಶಾಲೆಯಲ್ಲಿ ಬಿದ್ದ ಸತ್ತ. ಆವಾಗ ಅವನ ದೋಸ್ತ ಮಂಡಳಿ ಏನ್ ಮಾಡಿದ್ರು? ಊರೆಲ್ಲ ಕುಡಿದು ಮಾಡಿ ಊರಲ್ಲಿ ಬೆಂಕಿ ಸಿಗಲಾರ್ದೆ ದೂತೆ, ಕೇರಿಯಿಂದ ಬೆಂಕಿ ತಂದು ದಣರು ದಂಡ ಮಾಡಲಿಲ್ಲ ಏನಮ್ಮ? ಹೌದ್ರಿ, ಕೇಳಿ ದೂತೆ, ಆ ದೋಸ್ತ ಮಂಡಳರು ಕೂಡಿಕೊಂಡು ಕೇರಿಂದ ಬೆಂಕಿ ತಂದು ನಡುವರು ದಂಡ ಮಾಡಿಲ್ಲ ನಾ ಕೇಳ್ತಾರ? ನಾ ಏನು ಕೇಳಿನಿ ಅವ್ರಿಗೆ? ಪ್ರಪಂಚ ಮಾಡಬೇಕು, ಪಾರಮಾರ್ಥವನ್ನು ಸಾಧಿಸಿಕೊಂಡು ಈ ಜೀವನವನ್ನು ಮುಕ್ತ ಮಾಡ್ಬೇಕಂತೇಳಿ ನಾ ಹೇಳಿದ್ನಿ ಅವ್ರಿಗೆ. ಹೌದಲ್ಲ ದೂತೆ, ನಾ ಪ್ರಪಂಚ ಮಾಡಂದ ಕೂಡಲೇ ಅವ್ರು ಏನ್ ಮಾಡ್ಯಾರಂದ್ರ, ಕಾಮಿತ ಪ್ರಪಂಚ ಮಾಡಿದ ಹಿಂಗ ಕೆಟ್ಟ ಅಂತೇಳಿ ಕಾಮನ ಉದಾಹರಣೆ ಕೊಟ್ಟಾರ. ಇದನ್ನೆಲ್ಲ ತಗೊಂಡಾರ ದೂತೆ. ಈ ಜಗತ್ತಿನಲ್ಲಿ ಕಾಮೊಬ್ಬನ ಪ್ರಪಂಚ ಮಾಡ್ಯಾನ, ಉಳ್ದಾರು ಎಲ್ಲಾರು ಮಹಾತ್ಮರು ಮಾಡಿಲ್ಲೇನು? ಮಹಾತ್ಮರು ಮಾಡಾರಲ್ಲ, ಪುರಂದರದಾಸರು ಮಾಡಿಲ್ಲೇನು? ಪುರಂದರದಾಸರು ಮಾಡ್ಯಾರು, ಕನಕದಾಸರು ಮಾಡಿದಾರು, ಮಾಡ್ಯಾರು ವಿಶ್ವಜ್ಯೋತಿ ಜಗನ್ ಜ್ಯೋತಿ ಬಸವಣ್ಣವ್ರು ಮಾಡಿದಾರು, ಬಸವಣ್ಣವರು ಮಾಡ್ಯಾರು, ರಾಮಕೃಷ್ಣ ಪರಮಹಂಸ ಅವ್ರು ಮಾಡ್ಯಾರು, ಇಂಚಿಗೆ ಸಾಂಪ್ರದಾಯದವ್ರು ಮಾಡಿದಾರು, ಎಲ್ಲಾ ಅಧ್ಯಾತ್ಮ ಗುರುಗಳು ಕೂಡಿಕೊಂಡು ಪ್ರಪಂಚವನ್ನೇ ಮಾಡಿ ಪಾರಮಾರ್ಥವನ್ನು ಸಾಧಿಸಿಕೊಂಡು ಮುಕ್ತರಾಗ್ಯಾರ. ಮುಕ್ತರಾಗ್ಯಾರ, ಆದ್ರೆ ಅವ್ರಿಗೆ ಯಾಕೆ ಕಲಂಕ ಹತ್ತಲ್ಲ, ಕಾಮನಿಗೆ ಯಾಕೆ ಕಲಂಕ ಇತ್ತು ವಿಚಾರ ಐತಿ ಇಲ್ಲಿ. ಹೌದಲ್ಲ, ಎಲ್ಲ ಮಹತ್ವರಿಗೆ ಪ್ರಪಂಚವನ್ನೇ ಮಾಡಿ ಪಾರಮಾರ್ಥ ಹೊಂದವ್ರಿಗೆ ಕಲಂಕ ಹತ್ತಲ್ಲ, ಎಲ್ಲರಲ್ಲ ಕಾಮಗೆ ಯಾಕೆ ಕಲಂಕ ಹತ್ತು ಅಂತ ಕೇಳಿದ್ರ, ಕಾಮ ತಾವ್ ಏನ್ ಮಾಡಿದಂದ್ರ, ಅಣ್ಣ ಸ್ತ್ರೀಯರಲ್ಲಿ ಏನ್ ಮಾಡ್ದ, ಅನುರಕ್ತನಾಗಿ ಅದ್ರ ಮೇಲೆ ಮೋಹ ಮಾಡಿ ಅದ್ರ ಮೇಲೆ ಸಾವನ್ನಪ್ಪಿದ. ಮಾಡ್ದ, ಯಾಕೆ ಮಾಡಿದ ಅಂತ ಕೇಳಿದ್ರೆ ತಂದನ್ನ ತಾಮ್ ಬಳಸಿಲ್ಲ ನಾವು. ಹೌದ್ರಿ, ಅದ್ರ ಸಲುವಾಗಿ ದೂತೆ ಕಾಮನ ಉದಾಹರಣೆ ನನಗೆ ಕೊಟ್ಟಾರ ಅವ್ರು. ಮೊಹಾಮಡನ ಹಿಂಗಾಗೈತಿ ಪ್ರಪಂಚ ಮಾಡ್ಬೇಕು ಅಂತ ಕೇಳಿದ ಕೂಡಲೇ ಕಾಮನ ಉದಾಹರಣೆ ಕೊಟ್ಟಾರ. ಉದಾಹರಣೆ ಕೊಟ್ಟಾರ ದೂತೆ, ಕಾಮನ ಪ್ರಬ್ಲಮ್ ಇರ್ಪಿನ ಬೇರೆ ಅದ. ಹೆಂಗ್ರಿ ಅದು? ವರ್ಷಕ್ಕೊಮ್ಮೆ ಹುಟ್ಟಬೇಕು, ಹುಟ್ಟಿ ಪುನಃ ಸಾಯ್ಬೇಕು. ಅವನೇ ಜಾರಿ ಹುಟ್ಟು ಸಾಯ್ಲಿಲ್ಲ ಅಂದ್ರೆ ಹೋಳಿ ಉಂಡಿ ಅನ್ನುವಂತ ಶಬ್ದ ಬೇರ್ತಿದ್ದಿಲ್ಲ ಅಂತ ಹೇಳು. ಕೇಳಿದೆ ನೀವ? ಏನಮ್ಮ ಅವ್ರು ಹೇಳ್ತಾರೀ, ಕಾಮನ ಬ್ರಹ್ಮಲಿಪಿನ ಬೇರೆ ಇತ್ತಂತ. ಅದು ಹೇಗಮ್ಮ? ವರ್ಷಕ್ಕೊಮ್ಮೆ ಹುಟ್ಟಬೇಕು, ಹುಟ್ಟು ಪುನಃ ಸಾಯ್ಬೇಕು. ಅವನೇ ಸತ್ತು ಹುಟ್ಟಲಿಲ್ಲ ಅಂತಂದ್ರ ಹೋಳಿ ಉಣಿವ ಅಂತ ಶಬ್ದವೇ ಇಲ್ಲಿವರೆಗೆ ಇರ್ತಿರ್ಕಿಲ್ಲ. ಇವರೇನ್ ಹೇಳ್ತಾರಮ್ಮ? ಕುಲಾರ ಕೆಟ್ಟಿದ್ದಿಲ್ಲ ಇವ್ರ ಗಂಡಸರದು. ಕುಲಾರ ಕೆಟ್ಟಿರ್ತಾರಲ್ಲ ಮತ್ತ ಕೇಳು, ಯಾಕ್ರಪ್ಪ? ಏನ್ ದೂತೆ? ಗಂಡಸರು ಕುಲಾರ ಕೆಟ್ಟಿರ್ತಾರ ದೂತೆ? ನಾ ಹೇಳದೊಂದು ಭಾಗ ಬೇರೆ, ಅವ್ರು ಹೇಳದೊಂದು ಭಾಗ ಬೇರೆ. ಹೀಗತ್ತಾರ ಯಾಕಂದ್ರ ನಮ್ದು ಇರ್ದದ್ದು ಏನಂದ್ರ ಶಿವಶಕ್ತಿ ವಾಗ್ವಾದ ಇದು. ಹೌದಲ್ಲ, ಹೆಣ್ಣಿನ ಕಡೆ ದೇನಾರಿ ಹೆತ್ತಾದ್ರೆ ಶಕ್ತಿ ಹೇಳ್ಬಹುದು, ಗಂಡಿನ ಕಡೆ ಹೇಳ್ಬೇಕಾದ್ರೆ ನಾ ಶಂಭ ಹೇಳ್ಬಹುದು. ಈಗ ಕಾಮಣ್ಣಗ ಗಂಡಸರು ಕುಲ ಎಲ್ಲ ಕೆಟ್ಟ ಅಂತ ಹೇಳ್ತಾರ ಅವ್ರು. ಅನ್ಕೊಡ್ಲೇ ದೂತೆ, ನಮ್ಮ ಶಂಬನ ಕುಲ ಎಲ್ಲ ಕೆಟ್ಟಂಗಾತು. ಕುಲ ಎಲ್ಲಾರ್ದು ಗಂಡಸರದ್ದು ಕೆಟ್ಟ. ಅದಕ್ಕನ್ನ ದೂತೆ ಕನಕದಾಸರು ಒಂದು ಮಾತು ಹೇಳಿದ್ರು. ಏನು ಹೇಳ್ಯಾರ? ಕುಲ ಕುಲವೆಂದು ಹೊಡೆದಾಡದ್ರಿ, ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರಿ. ಬಲ್ಲಿರಿ, ಹುಟ್ಟದ ಯೋಣಿಗಳಿಲ್ಲ, ಮೆಟ್ಟದ ಭೂಮಿ ಇಲ್ಲ, ಇಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ, ಹಿರಿದೇನು ಕಿರಿದೇನು, ನೆಲ ಒಂದೇ ಜಲ ಒಂದೇ. ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನೇನಾದ್ರೂ ಬಲ್ಲಿರಾ ಅಂತೇಳಿ ದಾಸರ ಹಂಗ ಬೋಧನೆ ಹೇಳ್ಕೊತಾದ್ರು. ಇವ್ರ ಶಕ್ತಿ ಅವ್ರ ಸಮನ್ಗಡೆ ವಾದಾಡೋ ಸಲುವಾಗಿ ಅವ್ರ ಕುಲ ಕೆಡ್ತು ಇವ್ರ ಕುಲ ಕೆಡ್ತು ಅಂತೇಳಿ ಇವ್ರು ಹಿಂಗ ಒಟ್ಟಾರ. ಅದಕ್ಕೆ ದೂತೆ ನಾವೇನ್ ಮಾಡಂದ್ರ, ನೀವು ಅವರಂಗ ಹೋಗುದಿಲ್ಲ, ಮತ್ತೆ ಅವರಂಗ ಹೋಗುಣಂದಿ ದೂತೆ. ಕ್ವಾಣಿ ಕ್ವಾಣ ಕೂಡಿದ್ರೆ ಒಂದ್ ಹಾದಿ, ಕ್ವಾಣ ಜಾಣ ಕೂಡಿದ್ರೆ ಎರಡ್ ಹಾದಿ, ಎರಡ್ ಹಾದಿ. ಈಗ ನಾವೇನ್ ಮಾಡ್ಬೇಕಾಗಿತ್ತಂದ್ರೆ ಅವ್ರ ಹಾದಾಗ ನಾವು ಹೋಗ್ಬೇಕಾಗಿತ್ತು. ಅವ್ರಿಗೆ ಉತ್ತರ ಕೊಟ್ಕೊತ್ ಹೋಗುದ. ಇವ್ರ ಗಂಡಸರು ಕುಲ ಕೆಟ್ಟತ್ತೆ ಅಂತ ಹೇಳ್ಯಾರ ನಮಗೆ. ಹೌದಲ್ಲ ದೂತೆ? ಹೌದ್ರಿ. ಆದ್ರೆ ಹೆಂಗಸರು ಕುಲ ಇಲ್ಲಿ ಕೆಟ್ಟಿಲ್ಲೇನು? ಅದನ್ನ ವಿಚಾರ ಮಾಡೋಣ ಮತ್ತ. ಏ ವಿಚಾರ ಮಾಡೋದೇನು, ಎಲ್ಲಿ ಕೆಟ್ಟಿಲ್ಲೇನು? ಕೆಟ್ಟದೇನ ನೀವ್ ಹೇಳ್ರಲ್ಲ ನೋಡೋಣ. ಹೌದು ಕೆಟ್ಟದೇನ ಹೇಳ್ತಾನಲ್ಲ. ಹೇಳ್ರಲ್ಲ ದೂತೆ, ಎಲ್ಲ ಮೇಲವ್ರ ಮನೇಲಿ ಅದಕ್ಕಿ ಎಲ್ಲವ ಎಲ್ಲಾರ ಮನೆಯಲ್ಲಿ ಪೂಜ್ಕೊಂಡಾರು ಅದಾಳು. ಹೌದೌದು, ಪೂಜ್ಕೊಳ್ಳೋಣ ಅದಾರ ಅವ್ರು. ಹೌದ್ರಿ. ಹೌದಲ್ಲ, ಉಳಿಗಡ್ಡಿ ಬದ್ನಿಕಾಯಿ ಅಂದ್ರೆ ಕಟ್ಟದಕ್ಕಿ, ಕಟ್ಟದಕ್ಕಿ ಮೈಗೆ ಬೇವಿನ ಹೊಟ್ಟಿಗೆ ಹುಟ್ಟಕ್ಕಿ, ಬೇವಿನ ಹೊಟ್ಟಿಗೆ ಹುಟ್ಟಕ್ಕಿ, ಎಲ್ಲಾ ಜಾತಿಯಲ್ಲೆಲ್ಲ ಉಣ್ಣಕ್ಕಿ. ಹೌದ್ರಿ ದೂತೆ, ಎಲ್ಲಾ ಕಡೆ ನೀರು ಕುಡಿಕ್ಕಿ, ಕುಡಕ್ಕಿ ಅಕ್ಕಿಗೆಲ್ಲಿ ಕುಲಾದ ಕುಲ ಕೆಟ್ಟದಲ್ಲ ಕೇಳು. ಹೌದೌದು, ಮತ್ತ ಎಲ್ಲಾ ಕಡೆ ಇಲ್ಲಿ ಚಾದ ಅಂಗಡಿಯಾಗ ಅಟ್ಟ ಸಿಗ್ತಾವ ನೋಡ್ರಿ ನೀರ್ ಕೇಳವ್ರು. ಯಾಕೆದ ಅಮ್ಮ? ಏನು ಪರಮಾತ್ಮರು ಹೀಗೆ ಹೇಳ್ತಾರ್ರಿ? ಏನಂತ? ಎಲ್ಲಮ್ಮ ಎಲ್ಲಾರ ಮನೆಯಲ್ಲಿ ಇದ್ದಕ್ಕೆ, ಎಲ್ಲಾರ ಮನೆಯಲ್ಲಿ ಇದ್ದಕ್ಕೆ ಉಳ್ಳಿಗಡ್ಡಿ ಬದನೆಕಾಯಿ ನೆನೆದೊಂದು ಕಟ್ಟಿದಕ್ಕೆ, ಹೌದಮ್ಮ, ಎಲ್ಲೆಲ್ಲ ಊಟ ಮಾಡಕ್ಕೆ, ಮತ್ತ ಹೀಗ್ಯಾಕ ಮಾತಾಡ್ತಾರ ಅವ್ರಿಗೆ ಕುಲ ಅದ? ಹೀಗಂತಾರ ನನ್ನ ಶಕ್ತಿ ಅವತಾರಕ್ಕಿಂತ ನಿಂದ ಭಾಸ್ಕರ್ ಮಾತಾಡ್ತಾರ ನೀ ಮಾತಾಡ್ತಿದ್ದ ಮತ್ತ ಈಗ ಹೌದು ನಾನು ಪೂರ್ವದಲ್ಲಿ ಯಾರಿದ್ದೆಮ್ಮ? ಪೂರ್ವದಲ್ಲಿ ನೀ ಯಾರಿದ್ದೀವ? ಸ್ವರ್ಗಲೋಕದಲ್ಲಿ ಪಾರ್ವತ ದೇವಿದ್ದಿ. ಹೌದಿವ. ಇಂತ ನಿಂದ ಆಡು ಕಣ ಸಲುವಾಗಿ ಎಲ್ಲಿ ಹೋದಿ? ನೀವೇ ಎಲ್ಲಿಗೆ ಹೋದ್ರಿ? ತುಳಸಾಪುರಕ್ಕೆ ಹೋಗಿ ತುಳಸಾ ಭವಾನಿ ಎಣಿಸಿ ನಿಂದೆ ಆಡು ಗಣಸರಂತ ತಳಿಸಿ ತರಿಸಿ ಕೈಯಲ್ಲಿ ಕಕ್ಕಡ ಹಿಡಿಸಿ ಕೊಳಗಲ್ಲಿ ಜೋಡು ಗಂಟೆ ಹಾಕಿ ಈ ದೇಶದ ಮ್ಯಾಗ ಯಾರು ಮಾಡಿದ ನಮ್ಮ ಯಾರು ಮಾಡೋರಿ? ಗೊಂದಲಿಗಾನು ಮಾಡಿಲ್ಲ ನಾಕೆ ಗೊಂದಲಿಗಾನು ಮಾಡಿಬಿಟ್ಟವ್ರಿ. ಹೌದಮ್ಮ. ಎಪ್ಪ ಏನ್ ಜೊತೆ ಈ ದೇಶದ ಮೇಲ ನಮ್ಮ ಅಂತ ಅವ್ರ ಕೂಡ ವಾದ ಏನ್ ಮಾಡ್ತಾರಲ್ಲ ಇವ್ರನ್ನ ಗೊಂದಲಿಗಾನು ಮಾಡಿಬಿಟ್ಟದ್ದು ಅವ್ರ ಹೀಗಂತಾರೆ. ಹೌದ್ರಿ ದೂತೆ, ನಾನು ಪೂರ್ವದಲ್ಲಿ ಯಾರಿದ್ದೆ? ನೀವು ಬೆಣ್ಣ ಹತ್ತಿದ್ದೀರ. ಹೌದು. ಮತ್ತೆ ಶಿವಲೋಕದಲ್ಲಿ ಪರಮೇಶ್ವರ ಇದ್ದೆ. ಪರಮೇಶ್ವರ ಇದ್ರಿ? ಇಂತ ನಿಂದಾಡು ಸಲುವಾಗಿ ಎಲ್ಲಿ ಹೋದೆ? ಎಲ್ಲಿಗೆ ಹೋದ್ರಿ? ಪರ್ವತಗಿರಿಯಲ್ಲಿ ಹೋಗಿ ಪರ್ವತ ಮಹಾಮಲ್ಲೇಶ ಅಣಿಸಿ ಅಣಸಿ ಇಂತ ನಿಂದಾಡು ಹೆಂಗಸಲ್ಲ ತನಕ ತರಿಸಿ ತರಿಸಿ ಈಕೆ ತಲೆಯೆಲ್ಲ ಬೋಳಿಸಿ ಹಸನಾಂಗ ತುಗಾರೇನ ಇದು ನಿನ್ನ ಕೈಯಾಗಿ ಸಿಕ್ತಂದ್ರ ಅದು ಹಸನ ಕಟ್ಟದ ಇರ್ಲೇಪ. ಪಾತಾಳ ಗಂಗೆಯಲ್ಲಿ ಜಳಕ ಮಾಡಿಸಿ ಹೌದು ಈಕೆ ತಲೆ ಮೇಲೆ ಒಂದು ಹೊಸ ಮರ ಕೊಡಿಸಿ ಈ ದೇಶದ ಮೇಲೆ ಯಾರನ್ನ ಯಾರು ಮಾಡೋರಿ? ದಿನ ದಿನ ದಿನ ಅನ್ಸ್ಬಿಟ್ಟಲ್ಲ ಕೇಳು. ದಿನ ದಿನ ದಿನ ದಿನ ದಿನ ಅನ್ಸ್ಬಿಟ್ಟಾರ ಅವ್ರ ಎಲ್ಲ ಲಾಡಿ ಕಟ್ಕೋರಿಪ್ಪ ತಮ್ಗೊಂಡ್ರ ಅಮ್ಮ. ಹೀಗಂತಾರೇನು? ಹೀಗಂತಾರೆ ಅವ್ರ ದೂತೆ. ಹಾ, ಇವರು ಜೂಜು ನಂಬುತ್ತಾಳ ಬಿಡಿಸಿ. ಹಾ ಹಾ, ಕೊಂಡೋಬೇಸ ಅಡಗಿಸಿ ಅಡಗಿಸಿ ಈ ದೇಶದ ಮ್ಯಾಗ ಯಾರು ಮಾಡಿ ನಿಮ್ಮ? ನೀ ಯಾರನ್ನ ಮಾಡಿ ಬಿಟ್ಟದಿ? ವಾಗ್ಯಾಮ್ಮ ನಾಯಿ ಮಾಡಿಬಿಟ್ಟಿಲ್ಲ ನಾಯಿ ಮಾಡಿಬಿಟ್ಟದೆ. ಹಚ್ಚ ಹಚ್ಚ. ಏಯ್, ಏನದು? ಈ ದೇಶದ ಮೇಲೆ ನಿಮ್ಮನ್ನ ವಾಯಾಮ ನಾಯಿ ಮಾಡಿಬಿಟ್ಟಾರ ಹೀಗಂತಾಳೆ. ಹೌದು ದೂತೆ. ಹಾ, ನಾನು ಜೂಜು ನಂಬು ಸ್ಥಳವನ್ನು ಬಿಟ್ಟು ನೀವ್ರೇ? ಹೌದು. ಮಂಗಸುಳಿ ಸ್ಥಳಕ್ಕೆ ಬಂದು ಬಂದು ಮಂಗಸುಳಿ ಮಲಾರಿ ಮಾಡ್ತಾಂಡ ಅಣಸಿ ಅಣಸಿ ಹಿಂತಾಡಿಂದ ಮಂಗಸುಳ ತನಕ ತರಿಸಿ ತರಿಸಿ ಈಕೆ ಮೈಗೆ ಕಂಬಳ ಹಿಂಗೆ ತೊಡಸಿ ತೊಡಸಿ ಕೊಳ್ಳೆಯಲ್ಲಿ ಕೌಡಿಸಲು ಹಾಕಿಸಿ ಹೌದು ಬಗಲಲ್ಲಿ ಡೋಣೆ ಹಿಡಿಸಿ ಕೈಯಲ್ಲಿ ಜೋಡಿ ಹಿಡಿಸಿ ಹಣಿಗೆ ಭಂಡಾರ ಧರಿಸಿ ಈ ದೇಶದ ಮೇಲೆ ಯಾರನ್ನ ಯಾರನ್ನ ಮಾಡಿಬಿಟ್ಟಲ್ಲ ಕೇಳು. ಯಾಕಮ್ಮ ಈಗತ್ತ? ಈ ಗತ್ತ ಗೊತ್ತಾಗ್ಲಿಲ್ಲ ನನಗ. ಇಲ್ಲಮ್ಮ, ಅವ್ರ ನಿಮ್ಮನ್ನ ಮುರಳಿಲ್ಲ ಮಾಡಿಬಿಡ್ದಾರಂತ. ಅದಕ್ಕ ಈಗ ನಿಮಗೆ ಗತ್ತ ಗೊತ್ತಾಗ್ಬೇಕಲ್ಲ. ಹೀಗೇನಮ್ಮ? ಹೌದು ದೂತೆ, ನಾನು ಎಲ್ಲರಿಗೆ ಎಲ್ಲ ಮನಸ್ಸಿ ಹೌದು ಅಂತ ದೂತೆ. ಹಾ ಹಾ, ಇಂತ ಗಣಸ ನಾನು ಹಿರಿಗುಡ್ತನ ಕತ್ತರಿಸಿ ಹಾ ಇವ್ರ ಗಡ್ಡ ಮಿಸಿ ಎಲ್ಲ ಬೋಳಿಸಿ ಹಸನಂಗ್ ತುಗಾಯವ ಕಾಲಾಗೆ ಗೆಜ್ಜೆ ಕಡಿಸಿ ಕಟ್ಸಿ ಮೇಗ ಹರ್ಕಪ್ಪಡಿಕೆ ಸುತ್ತಿ ಹೌದ್ರಿ ಬಗಲಾಗೆ ಚೌಡಿಕೆ ಹಿಡಿಸಿ ಚೌಡಿಕೆ ಹಿಡಿಸಿ ತಲೆ ಮ್ಯಾಗ ಒಂದು ಬಿಂದಿಗೆ ಕೊಡಿಸಿ. ಹಾ ಹಾ, ಇವ್ರನ್ ಯಾರು ಮಾಡಿ ನಮ್ಮ ಯಾರು ಮಾಡಿಬಿಟ್ಟಾರೆ? ಗಂಡದಾಗ ಏನ್ ಮಾಡಿಲ್ಲ ನಾ ಕೇಳು. ಗಂಡದಾಗ ಏನ್ ಮಾಡಿಬಿಟ್ಟಾರೆ? ಏಳೆ ಕೊಳ್ಳದಲ್ಲಿ ಇರುವ ಎಲ್ಲಮ್ಮನ ಜಾತ್ರೆಯ ನೋಡುನು ಬಾಯ್ ಶಕ್ತಿ ಪಾದ ಪೂಜೆಯ ಮಾಡುನು ಬಾಯ್ ಹಾಡುನು ಬಾಬಾ ಯೋಳ ಕೊಳ್ಳದಾಗ ಇರುವ ಎಲ್ಲಮ್ಮನ ಜಾತ್ರೆಯ ನೋಡುನು ಸತ್ಯವಾನಿನ ಹಾಲು ಕುದೋ. ಏ, ಏನ್ ಕೂತ ಅದು? ಪಾಮದಿನಿ ದುರ್ಗವಾನಿನ ಹಾಲು ಕುದೋ. ಏನದು? ಹೀಗತ್ತಾರ ಅವ್ರ. ಏನನ್ನ ಹಾಕತ್ತಾರ ಅವ್ರ? ಅವ್ರ ನಿಮ್ಮನ್ನ ಜೋಗಾಪಣ ಮಾಡಿಬಿಟ್ಟಾರಂತ. ಹೀಗ ಹೌದು ದೂತೆ. ಹಾ, ನಾನು ಯಮಲೋಕದಲ್ಲಿ ಅಮ್ಮ ಇದ್ದೆ. ನೀವ್ರೆ? ಹೌದು. ಹಾ ಹಾ, ಇಂತ ನಿಂದಾಡೋ ಸಲುವಾಗಿ ಎಲ್ಲಿ ಹೋದೆ? ಎಲ್ಲಿ ಹೋದ್ರಿ? ಯಮನೂರ್ ಸ್ಥಳಕ್ಕೆ ಬಂದು ಹೋಗಿ ಯಮನೂರ ರಾಜಪೇರ್ ವಾಗ್ ಕ್ಷಣಿಸಿ ನೋಡಿಸಿ ಇಂತ ನಿಂದಾಡೋ ಸಲ ತರಿಸಿ ತರಿಸಿ ಇವ್ರನ್ನ ಬೆಣ್ಣೆ ಹಾಲ ಜಳಕ ಮಾಡಿಸಿ ಜಳಕ ಮಾಡಿಸಿ ಹುಣ್ಣು ಹೋಗಲೆಲ್ಲ ತೊಳಿಸಿ ತೊಳಸಿ ಇವ್ರ ಕೈಯಲ್ಲಿ ಸವತೊಲಿ ಬೇಡಿ ಹಾಕಿಸಿ ಬೇಡಿ ಹಾಕಿಸಿ ಈ ದೇಶದ ಮೇಲೆ ಇವ್ರನ್ನ ಯಾರನ್ನ ಮಾಡಿಬಿಟ್ಟಾರೆ? ದಿನ ದಿನ ದಿನ ಅನ್ಸ್ಬಿಟ್ಟಲ್ಲ ಕೇಳು. ದಿನ ದಿನ? ಹೌದು ಹೇಳು. ಇವ ಏನಮ್ಮ ನಿಮ್ಮನ್ನ ದಿನ ದಿನ ದಿನ ಅನಿಸಿಬಿಟ್ಟಾರಂತ ಈ ದೇಶದ ಮೇಲೆ? ಹೀಗ ಹೌದು. ಹಾಗಾದ್ರೆ ಹೇಳುತ್ತೀನಿ ಕೇಳಮ್ಮ. ಹಾ ಹೇಳು. ಅಸ್ತಿ ಕರಿಯ ತಾವ ರಾತ್ರಿ ಹಗಲ ಅಸ್ತಿಯೋಳು ರಕ್ತ ಮಾವಸ ನಿಲ್ಲಾನ ಈ ಅಸ್ತಿಯೋಳು ರಕ್ತ ಮಾವಸ ನಿಲ್ಲಾನ ಸೆಲಿಯಾ ದೂತೆ ಹೇಳ್ರಿ ಅವ. ಸುನಕ ಅಂದ್ರೆ ಏನಮ್ಮ? ಸುನಕ ಅಂದ್ರೆ ಏನಿವ? ಸುನಕ ಅಂದ್ರೆ ನಾಯಿ. ಹಾ ಹಾ. ಅಸ್ತಿ ಅಂದ್ರೆ ಏನಮ್ಮ? ಅಸ್ತಿ ಅಂದ್ರೆ ಏನು? ಸಾವಕಾಶ ಹೋಗುದ. ಹಾಗಲ್ಲಮ್ಮ, ಅಸ್ತಿ ಅಂದ್ರೆ ಎಲ್ವ? ಅಸ್ತಿ ಅಂದ್ರೆ ಎಲ್ವ ದೂತೆ? ಆ ಕಡೆಯಿಂದ ಒಂದು ನಾಯಿ ಬರ್ತದ, ಆ ಕಡೆಯಿಂದ ಒಂದು ನಾಯಿ ಬರ್ತದ, ಇಲ್ಲಿ ದಾರಿಯಲ್ಲಿ ಒಂದು ಎಲುಬು ಬಿದ್ದಿರ್ತದ, ಒಂದು ಎಲುಬು ಬಿದ್ದಿರ್ತದ. ಆ ನಾಯಿ ಬಂದು ಏನ್ ಮಾಡ್ತದಮ್ಮ? ಅದನ್ನ ಏನ್ ಮಾಡ್ತದೆ? ಬಾಯಿ ಒಳಗೆ ಹಿಡ್ಕೋತದೆ. ಹಾ ಹೌದು. ಹಿಡ್ಕೊಂಡು ಏನ್ ಮಾಡ್ತದ? ಹಿಡ್ಕೊಂಡು ಏನ್ ಮಾಡ್ತದ? ಒಂದು ತಿಪ್ಪಿ ಒಳಗೆ ಹೋಗಿ ಅದನ್ನ ಹೊಡ್ಕೋತ ಕುಣ್ತತೆ. ನಾಯಿ ಸ್ವಭಾವ ಅದು. ಹೌದ್ರಿ. ಅಲ್ಲಮ್ಮ ಅದಕ್ಕೆ ಏನ್ ಸಿಮಿ ಹತ್ತದ? ಅತ್ರಾಗ ಏನ್ ಸಿಮಿ ರೀ? ಅತ್ರ ಜೊಲ್ಲತನಕ್ ಸಿಮಿಲ. ಹೌದಲ್ಲ? ಹೌದ್ರಿ. ಅದ್ರಂತೆ ದೂತಿ ಪರಪುರುಷರಿಗೆ ಏನ್ ಸಿಮಿ ಅಮ್ಮ? ಏನಿವ? ತಮ್ಮ ಮದಾನ ತಮಗೆ ಸಿಮಿ. ಹಾ ಹಾ. ಇಂತ ಮದ ಬೇಡ ಅಂತ ಹೇಳಮ್ಮ. ಕೇಳ್ರಿ ಏನ್ ದೂತಿ? ಪರಪುರುಷರಿಗೆ ಏನ್ ಸಿಮಿ? ತಮ್ಮ ಮದಾನ ತಿಮಿ ಸಿಮಿ. ಇಂತ ಮದ ಬೇಡ. ಹೀಗ ಹೀಗ್ಯಾಕ್ ಮಾತಾಡ್ತಾರ ನಮಗ ದೂತಿ? ನಾಯಿ ಏನ್ ಮಾಡ್ತದ? ಎಲು ಕಸ್ತದ. ಹೌದ್ ಹೌದಲ್ಲ. ಹೌದ. ಅದ್ರೊಳಗೆ ಏನ್ ಸಿವಿಸ್ವಾಸ ಸಿಗತೈತೆ ಅಂತ ಅವ್ರು ಕೇಳ್ತಾರ. ದೂತಿ, ಇವ್ರ ಹೆಣ್ಣಮ್ಮದ್ದಿ ಸುತ್ತ ದೇಹ ಸುತ್ತ ನಮ್ಮ ಹೆಣ್ಣು ಗಂಡಮ್ಮದಿನಸಗಳು ಮೂರ್ದಾವ್. ನಿಮ್ಮೂರ? ಹೌದು. ಯಾವ್ಯಾವ? 360 ನಾಡಿ. ಹಾ. ಆತ್ಮ ನಮ್ ಜೀವ. ಜೀವ ಗಂಡಮ್ಮ ಎಲ್ವಾ? ಎಲ್ವ ನಮ್ ಗಂಡಮ್ಮ ಎಲ್ವ ಅವ್ರ ಶರೀರದೊಳಗೆ ಅದ ಅನ್ನುವ ವೆಳ್ಳದಾಗ ಆ ಶರೀರಕ್ಕೆ ಬೆಲೆ ಐತಿ. ಅದರ್ಲ ಆ ನಮ್ ಗಂಡಮ್ಮ ಎಲ್ಲದ ನಾವು ತಕೊಂಡ್ವಿ ಅಂದ್ರೆ ಆ ನಾಯಿ ಬಂದ್ ಏನ್ ಮಾಡ್ತೈತೆ ಅಂದ್ರೆ ಕೊಳತ್ ಕುಂಬಳಕಾಯ್ದ ಅಂತ ಇವ್ರ ಶರೀರ ಬೀಳ್ತದ. ಅದ ನಾಯಿ ಬಂದ್ ತಿರುಗಿ ಮೂಸಿ ನೋಡುದಿಲ್ಲ. ಹೌದು. ನಮ್ ಗಂಡಮ್ಮ ಎಲ್ಲೋ ಅವ್ರ ಶರೀರದೊಳಗೆ ಇರುವಾಗನ ಅವ್ರಿಗೆ ಬಾಳ ಬೆಳಕೈತೆ ಅಂತ ಹೇಳ ಅವ್ರಿಗೆ. ಹೌದು. ಕೇಳಿದೆ ಅಮ್ಮ. ಏನು ಅವ್ರ ಏನತ್ತಾರು? ಈಗ ನಿಮ್ಮ ಶರೀರದೊಳಗೆ ಅವರ 300 ದೇನ್ಸ್ಗಳದಾವ ಅಂತ. ಅವು ನಮ್ಮ ಅದಾವ ಅನ್ನೋ ಸಲುವಾಗಿ ಆ ನಾಯಿ ಬಂದ ಅದನ್ನ ಮೂಸಿ ನೋಡ್ತತಿ. ಇಲ್ಲಾತಂದ್ರ ನಿಮ್ಮ ಶರೀರ ಕೊಳತು ಕುಂಬಳಕಾಯ್ದಂತೆ ಅಲ್ಲೇ ಬೀಳ್ತದ. ಅದ ನಾಯಿ ಅದ ನಾಯಿ ಬಂದ ತಿರುಗಿ ಮೂಸ ನೋಡಂಗಿಲ್ಲ. ಹೀಗಂತಾರೇನಮ್ಮ? ದೂತೆ, ನಮ್ಮ ಹೆಣ್ಣಮ್ಮದ್ದೇ ಇಸತವ್ರ ಗಂಡಮ್ಮದಿನ್ಸ ಮೂರಿದ್ರ ನಮ್ಮ ಹೆಣ್ಣಮ್ಮಜ್ಜಿ. ನಮ್ಮ ನಾಕದವಮ್ಮ ಅವ್ರ ಗಂಡಮ್ಮಜ್ಜಿ ಸುತ್ತ ಒಂದು ಹೆಚ್ಚಾತಿರ್ಲ ಮತ್ತ. ಹೌದಲ್ಲ. ಹೌದ್ರಿ. ನಮ್ಮ ನಮ್ಗೆ ತೆಗೆದುಕೊಂಡನು. ಅವ ಯಾವ್ಯಾವ? ಯಾವ್ಯಾವ? ಚರ್ಮ. ಹಾ. ರೋಮ. ರೋಮ. ರಕ್ತ. ಮಾಂಸ. ಮಾಂಸ. ಹೌದು. ನಮ್ಮ ನಮ್ಮ ತೆಗೆದುಕೊಡನು. ಇವ್ರ ಗಂಡ ಮೇಲೂ ತಿಪ್ಪಿಗೊಂದೊಂದು ಬೀಳ್ತಾವ ಅಂತ ಹೇಳಮ್ಮ. ಕೇಳ್ರಿ ನೆಪ್ಪ. ಏನ್ ದೂತೆ? ನಿಮ್ಮ ಗಂಡ ಮೇಲಮ್ಮ ತಿಪ್ಪಿಗೊಂದೊಂದು ಬೀಳ್ತಾವ ಅಲ್ಲೊಂದ್ ಇಲ್ಲೊಂದ ಹೇಳ್ತಾರ ಮಾತಾಡ್ತಾರ ಅವ್ರ. ಹೀಗೆ ಹೌದು ದೂತೆ. ಅವರು ಅವ್ರಿಗೆ ತೆಗೆದುಕೊಟ್ಟವರು. ಅಂದ್ರೆ ಏನು? ಗಂಡಸರ ಸಾಹಿತ್ಯಗಳನ್ನ ಗಂಡಸರ್ ತೆಗೆದುಕೊಟ್ಟವರು. ತೆಗೆದುಕೊಟ್ಟವರು. ಹೆಣ್ಮಕ್ಳ ಸಾಹಿತ್ಯಗಳನ್ನ ಹೆಣ್ಮಕ್ಳಿಗೆ ಬೇರ್ಪಡಿಸಿದವರು. ಹೌದು. ಯಾರ್ಯಾರು ಇಲ್ಲೋ ಕೇಳು. ಯಾಕೆ? ಏನಮ್ಮ? ಅವರು ಅವರಿಗೆ ತೆಗೆದುಕೊಟ್ಟವರು. ಈ ದೇಶದ ಮೇಲೆ ಯಾರದಾರು ಇಲ್ಲೋ? ಅಮ್ಮ ಯಾರು ಇಲ್ಲ ಅಂತ ಹೇಳಮ್ಮ. ಯಾರು ಇಲ್ಲ ಅಂತ ಹೇಳ್ತಾರ ಅವ್ರು. ಏನು ಯಾರು ಇಲ್ಲ ಅಂತ ಹೇಳ್ತಾರ? ಹೌದು. ದೂತೆ, ಇಂಥವ್ರು 4 ಮಂದಿರ ಕುಡ್ಕೊಂಡು ಒಂದು ಯೋಜನೆ ಏನ್ ಮಾಡಿದ್ರು? ಅವ್ರು ಯಾರ್ಯಾರ್ರಿ? ಒಬ್ರು ಯೋಗಾನುಷ್ಠಾನ ಸಣ್ಮುಖ ಸ್ವಾಮಿ ಅಂತ ಹೇಳಿದ್ರು. ಸಣ್ಮುಖ ಸ್ವಾಮಿ ಹತ್ತಿರ ಹೋಗುನು ಅವ್ರ ಯೋಗಾನುಷ್ಠಾನದಾರ. ಅವ್ರ ಕಡೆಯಿಂದ ನಮ್ಮ ಸಾಹಿತ್ಯಗಳನ್ನ ನಾವು ತಕೊಂಡವರು ಅಂತೇಳಿ ವಿಚಾರ ಮಾಡಿಕೊಂಡು. ವಿಚಾರ ಮಾಡಿಕೊಂಡು 4 ಮಂದಿರ ಎಂಬರು. ಅವ್ರು ಯಾರು? ಚಿತ್ತಿನಿ, ಹಸ್ತಿನಿ, ಶಂಕಿನಿ, ಪದ್ಮಿನಿ. ಪದ್ಮಿನಿ. ಇವ್ರು 4 ಮಂದಿ ರೆಂಬರ್ ಕೊಡ್ಕೊಂಡು ಒಂದು ವಿಚಾರ ಮಾಡಿಕೊಂಡು ಸಣ್ಮುಖ ಸ್ವಾಮಿ ಹತ್ತಿರ ಆದ್ರು. ಹೋದ್ರು. ಒಳಗೊಂದ ಉದ್ದೇಶವನ್ನು ಬೇರೆ ಇಟ್ಕೊಂಡಿದ್ರು. ಮ್ಯಾಲೊಂದು ಉದ್ದೇಶವನ್ನು ಬೇರೆ ಮಾಡಿಕೊಂಡಿದ್ರು. ಏನು ಕೋಭಾವನ ಇಟ್ಕೊಂಡ ಸಣ್ಮುಖ ಸ್ವಾಮಿ ಹತ್ತಿರ ಹೋಗಿದ್ರು. ಸ್ವಾಮಿ ಹತ್ತಿರ ಹೋಗಿದ್ರು. ಆದ್ರೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಏನಂದ್ರು? ಏನಂದ್ರು? ಸ್ವಾಮಿ, ನಾವು ನಿಮ್ಮ ಲಗ್ನ ಆಗ್ಲಿಕ್ಕೆ ಬಂದಿವಿ ಅಂದ್ರು ಅವ್ರು. ಅವ್ರು ಸಣ್ಮುಖ ಸ್ವಾಮಿ ಅಂದ್ರು, ನಾನು ಪ್ರಪಂಚವನ್ನೇ ಬೇಡ ಅಂತ ಹೇಳಿ ತಿಳ್ಕೊಂಡ್ರ ಈ ಸ್ತ್ರೀ ಸಂಗನ ನನಗೆ ಬೇಡ ಅಂತ ತಿಳ್ಕೊಂಡು ನಾ ಇಲ್ಲಿ ಬಂದು ಗುರುದಾಗ ತಪಸ್ಸು ಮಾಡಿ ಯೋಗಿಯಾಗಿನಿ ನಾನು. ನೀವು ನಮ್ಮ ಲಗ್ನ ಆಗುದ್ರೆ ಬೇಡ ಅಂದ್ರ ಅವ್ರು. ಅವಾಗ ಇವ್ರ ಏನ ಒಳಗೇನು ಒಂದು ಮಂಡಿಗೆ ಮಾಡಿದ್ರಲ್ಲ, ಆ ವಿಚಾರ ಅವ್ರ ಮುಂದೆ ಸ್ಪಷ್ಟಪಡಿಸಿದ್ರು. ಇಲ್ಲ, ನಿಮ್ ಗಂಡಮ್ಮ ಉದ್ಯೋಗ ಸುತ್ತ ನಮ್ಮ ಹೆಣ್ಣಮ್ಮ ತಿನ್ನಿಸ್ಗಳು 4 ಅದಾವ್, ನಮ್ಮ ನಮ್ಗೆ ತೆಗೆದುಕೊಡ್ರ ಅಂದ್ರ ಅವ್ರು. ಅವಾಗ ನೀವು ಇದನ್ನೇ ಬೇಡಕ್ ಬಂದ್ರೆ ನಾನು ಗುರ್ತತ್ತಂತ ತಿಳ್ಕೊಂಡು ಚರ್ಮ ತೆಗೆದ್ರು, ರೋಮ ತೆಗೆದ್ರು, ರಕ್ತ ತೆಗೆದ್ರು, ಮಾಂಸ ತೆಗೆದ್ರು, ಎಲ್ಲವನ್ನು ತೆಗೆದು ಎಲ್ಲವಿನ ಹಂದ್ರ ಮೇಲೆ ಅಷ್ಟ ನಿಂತು ಸಂಡೂರದಲ್ಲಿ ಕಾರ್ತಿಕ್ ಸ್ವಾಮಿ ಅನ್ಸ್ಕೊಂಡಾರು ಅಂತ ಹೇಳು. ಹೌದು. ಕೇಳಿದೆ ನೀವ? ಏನಮ್ಮ? ಅವರು ಅವರಿಗೆ ತೆಗೆದುಕೊಟ್ಟು ಸಂಡೂರದಲ್ಲಿ ಕಾರ್ತಿಕ್ ಸ್ವಾಮಿ ಅನ್ಸ್ಕೊಂಡಾರ ಅಂತ ಅವ್ರ. ಈಗ ಹೌದ್ರಿ ಕೇಳಿ. ಜಂಬುವ ದೀಪ ನಡಗದೆ ಧ್ವನಿ ನಾಡ. ಸಾಕ್ಷಾತ್ ಪರಮೇಶ್ವರನೇ ಪತಿ ಇರ್ತಿರ್ಲಾಕಾಗಿ ಸಿಂಪಿಯನ್ ಸೋಬತಿ ಯಾಕೆ ಮಾಡಿದ್ರಮ್ಮ? ಅಂತ ಮಾಡಬಾರ್ದು ಸುಮಾರ ಕೇಳ್ದೂತೆ ಅಮ್ಮ. ಏನು ಪಾರ್ವತಿ ದೇವಿಗೆ ಹಾ ಸಾಕ್ಷಾತ್ ಪರಮೇಶ್ವರ ಪತಿ ಇರ್ತಿರ್ಲಾಕಾಗಿ ಹಾಗೆ ಸಿಂಪಿಯನ್ ಸೋಬತಿ ಯಾಕೆ ಮಾಡಿದಾರೆ ಇವರ? ಹೀಗೇನಮ್ಮ, ಹೌದು ಆ ರೀತಿ ಬೇರೆ ಇದಮ್ಮ. ನಮ್ಗೇನು ಗೊತ್ತ ಅಯ್ಯವಾ? ಗುರ್ತಿಲ್ಲ. ಇಲ್ಲ ದೂತೆ, ಸಮುದ್ರವನ್ನು ಮತನ ಮಾಡೋ ಕಾಲಕ್ಕೆ, ಸಮುದ್ರವನ್ನು ಮತನ ಮಾಡೋ ಕಾಲಕ್ಕೆ ದೂತೆ ಕಾಲಕೋಟಿ ವಿಷ ಹೊಂಟಿತ್ತು. ಕಾಲಕೋಟಿ ವಿಷ ಹೊಂಟಿತ್ತು ಅಮ್ಮ. ಆ ವಿಷ ಭೂಮಿಗಿಟ್ಟರೆ ಭೂಮಿ ಸುಡ್ತಿತ್ತು, ಭೂಮಿಗಿಟ್ಟರೆ ಭೂಮಿ ಸುಡ್ತಿತ್ತು, ಆಕಾಶ ಗಿಟ್ಟರೆ ಆಕಾಶ ಸುಡ್ತಿತ್ತು, ಆಕಾಶ ಗಿಟ್ಟರೆ ಆಕಾಶವೇ ಸುಡ್ತಿತ್ತು. ಅವಾಗ ಪರಮಾತ್ಮರು ಏನ್ ಮಾಡಿದ್ರಮ್ಮ? ಪರಮಾತ್ಮರು ಏನ್ ಮಾಡಿದ್ರು? ಅದನ್ನು ಕುಡಿದು ಬಿಟ್ರಮ್ಮ ಪರಮಾತ್ಮರ. ಹೌದಮ್ಮ, ಅವ್ರು ಸಾಯ್ಲಿಲ್ಲ. ಹಾಗಲ್ಲಮ್ಮ, ಪಟ್ಟ ಗಡಕೆ ಬಿಟ್ಟಿತ್ತು, ದಗೆ ಬಿಟ್ಟು ಪರಮಾತ್ಮರಿಗೆ. ಅವಾಗ ಏನ್ ಮಾಡಿದ್ರಮ್ಮ? ಏನ್ ಮಾಡಿದ್ರು? ಅರಣ್ಯದಲ್ಲೇ ಹೋಗಿ ಗಜಚರ ಮತ ಅಂದ ತನ್ನ ಮೈಗೆ ಸುತ್ತಕೊಂಡ್ರು, ಗಜಚರ ಮತ ಅಂದ ತನ್ನ ಮೈಗೆ ಸುತ್ತಕೊಂಡ್ರು, ಅದಕ್ಕೂ ಶಾಂತ ಆಗ್ಲಿಲ್ಲ. ಆಗಲಿಲ್ಲ. ಇದು ಅಲ್ಲದೆ ಗಂಗಾರ ತನ್ನ ತನ್ನ ಜಡಿಯಲ್ಲಿ ಇಟ್ಟುಕೊಂಡ್ರು, ಇಟ್ಟುಕೊಂಡ್ರು, ಅದಕ್ಕೂ ಶಾಂತ ಆಗ್ಲಿಲ್ಲ, ಅದಕ್ಕೂ ಆಗಲಿಲ್ಲ. ಚಂದ್ರಗೆ ಬಂದ 16 ಕಳೆ, ಕಳೆ ಒಂದು ಕಳೆ ತಂದು ತನ್ನ ಮಸ್ತಕಲ್ಲಿ ಇಟ್ಟುಕೊಂಡ್ರು, ಅವಾಗ ಶಾಂತ ಆಯ್ತಮ್ಮ. ಹೌದ್ರಿ? ಅವಾಗ ದೂತೆ ಪಾರ್ವತ ಏನಂದಿದ್ದಳಮ್ಮ? ಏನಂದ್ರು? ಗಂಗಾಗ ಕಪ್ಪಿಲ್ಗೆ ಸೂಳೆ ಅಂದಿದ್ದಳು ಅವರಿಗೆ. ಅವಾಗ ಪರಮಾತ್ಮನ ಮುಂದೆ ಅತ್ತ ಹೇಳಿದ್ರು, ಹೇಳಿದ್ದಾರಲ್ಲ ಮತ್ತ ಯಾರು? ಗಂಗಾ. ಹೌದು. ಅಕ್ಕಿ ಅಂಗಿಕ್ಕಿಗೂ ಒಂದು ಹೆಸರಿಡ್ಬೇಕಂತ ಹೇಳಿ ಪರಮಾತ್ಮರು ಏನ್ ಮಾಡಿದ್ರಮ್ಮ? ಪರಮಾತ್ಮರು ಏನ್ ಮಾಡಿದ್ರು? ಗಣಿತದಿಂದ ಹಣ ಕೊಟ್ಟು ಪಿತ್ತಮೃತ ಅಂದವರು ಪರಮೇಶ್ವರ. ಜತನ್ ಮಾಡಿ ಇಡಂತ ಹೇಳಿ ಪಾರ್ವತಿಗೆ ಕೈಯಲ್ಲಿ ಕೊಟ್ಟವರು ಪರಮೇಶ್ವರ. ಇದನ್ನೆಲ್ಲ ಜತನ್ ಮಾಡಿ ಇಡು ಅಂತ ಹೇಳಿ ಪಾರ್ವತಿ ಕೈಯಲ್ಲಿ ಕೊಟ್ಟವರು ಅವರ ಮುಂದೆ ಇಲ್ಲಿ ಯಾಕೆ ಕತ್ತರಿಸವ್ರು? ಅವರ ಪರಮೇಶ್ವರ. ಸಿಂಪಿಗೆ ಆಗ ಹೊಲ್ದು ಕೊಟ್ಟವರು ಪರಮೇಶ್ವರ. ಹೌದೌದು. ಗನ್ ಹ್ಯಾಂಡ್ ಇನ್ನೊಂದು ಮಾಡಿದ್ರ ಇದ್ಯಾವ ದೊಡ್ಡ ಕಾರ ಜಾರ್ಕರ್ಮಮ್ಮ? ಹಿಂಗ್ ಮಾಡಬಾರ್ದು ಅವ್ರ. ಕೇಳು ಇಪ್ಪ, ಏನ್ ದೂತೆ? ಗಂಡ ಹೆಂಡ್ರು ವಿನೋದ ಮಾಡ್ರಿ, ಇದೇನು ಜಾರಕರ್ಮ ಆತನ? ಏ, ಗಂಡ ಹೆಂಡ್ರು ವಿನೋದ ಮಾಡಿದ್ರೆ ಜಾರಕರ್ಮ ಅಲ್ಲ. ಆದ್ರೆ ಪಾರ್ವತ ಯಾರು ಮತ್ತ ಗಂಗಾ ಯಾರು? ಅವರು ಅಕ್ಕ ತಂಗಿಯರ. ಪಾರ್ವತಿ ಅಕ್ಕ. ಹೌದು. ಗಂಗಾ ಇದ್ದಕ್ಕೆ ತಂಗಿ. ಗಂಗಾನ ಜಡಿ ಒಳಗೆ ಇಟ್ಕೊಂಡ ಪಾರ್ವತಿನ ತೊಡಿ ಮೇಲೆ ಕುಣಿಸ್ಕೊಂಡ ಇಷ್ಟೆಲ್ಲ ಇರಾಕ ಆಗ್ಲಿನೇ. ಈಗ ಗಂಗಾನ ಅಕ್ಕಿ ಮಾತಾಡ್ಬೇಕಾದ್ರೆ, ಪಾರ್ವತಿ ಮಾತಾಡ್ಬೇಕಾದ್ರೆ ಕಾರ್ತತಿ. ಹೌದು, ಇದು ಬರೋಬರಿ ಐತಿ. ಆದ್ರೆ ಲೋಕದ ನಿಂದೆ ಏನು ಗುರಿ ಆದ್ರೆ? ಇವರು ಸಿಂಪಿಗಾನ ಸೋಪ್ತಿ ಮಾಡಲು ಒಂದು ಗುರಿ ಆದ್ರಲ್ಲ. ಆ ನಾಮಕರಣ ಬಂತಲ್ಲ, ಕೇಳು. ನಾಮರೇ ಬಂದಿಲ್ಲ ಅಂತ ಕೇಳ್ತಾರ ಅವ್ರ ದೂತೆ. ನಾಮಕರಣ ಬಂತಲ್ಲ, ನಾಮ ಬಂತಂತಾರ. ಹೀಗ ದೂತೆ ಕೇಳು. ದೇಶದೊಳು ಹಲ ಸಂಗಿ ಸಹ ಚಿರಿಯಲ್ ಚಿಂತರಾಕ ಬೀಳತಿ ಮಾಡ ಮನ ಶಾಂತಿಯ ಹೋಜಿ ಜಿಯ ಧೀರ ಮಾಡ ಮನ ಶಾಂತಿಯ ಹೋಜಿ ಜಿಯ ಧೀರ ಪ್ರಪಂಚ ಮಾಡಬೇಕು, ಪ್ರಪಂಚ ಮಾಡಬೇಕು, ಪಾರಮಾರ್ಥವನ್ನು ಸಾಧಿಸಿಕೊಳ್ಳಬೇಕು. ಈ ಸಂಸಾರ ಮುಂತ ಸಾಗರ ಇದನ್ನೇ ಇಸ್ಕೊಂಡು ಮುಕ್ತವಾಗಬೇಕು ಅಂತ ಹೇಳು. ಕೇಳಿದೇನೆ? ಏನಮ್ಮ? ಪ್ರಪಂಚ ಮಾಡಬೇಕು, ಪಾರಮಾರ್ಥನು ಅಂತದನ್ನ ಸಾಧಿಸಿಕೊಳ್ಳಬೇಕು. ಈ ಸಂಸಾರ ಅನ್ನೋದೇನದ ಸಾಗರ ಬಿಟ್ಟು ಹೋಗ್ರಿ, ನಿಮ್ಗೆ ಸುಖ ಆಯ್ತತಿ, ಚಲೋ ಆಯ್ತತಿ. ಪ್ರಪಂಚ ಬಿಟ್ಟು ಗತಿನೇ ಇಲ್ಲ, ಗತಿ ಇಲ್ರಿ. ಹೀಗ ಹೀಗತ್ತಾರ ದೂತೆ ಕೇಳು. ಹಾ ಸರ್. ಬೆಳಗುವೆ ನಾ ಮಂಗಳಾರು ತಿಥಿ ಶಿವನಿಗೆ ಬೆಳಗುವೆ ನಾ ಮಂಗಳಾರೂತಿ ಶಿವನಿಗೆ ಕೇಳುಗರೆ, ಇದುವರೆಗೆ ಕಿಸನಮಣಿ ಕಾರ್ಯಕ್ರಮದಲ್ಲಿ ಸಣ್ಣಾಟ ಮೂಡಿ ಬಂತು. ಇದನ್ನು ಪ್ರಸ್ತುತಪಡಿಸಿದವರು ಬಸವರಾಜ್ ಪಿ ಕೆಂಪ್ಲಾಪುರೆ ಹಾಗೂ ತಂಡದವರು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ. ಚೌಡಿಕೆ ಪದಗಳನ್ನು ತಿಕೋಟಾದ ಗೌರವ ಮಾದರ್ ಹಾಗೂ ತಂಡದವರಿಂದ. ಪಟ್ಟಾರವ್ವ ಜಮಾದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಕ್ಷಣದಲ್ಲೇ ಪತಿ ಸೇವೆ ಮಾಡುವ ತಾಲೇ.